ಅಂದ್ರೆ ಒಳಗಡೆ ಫ್ರೆಶ್ ಗಾಳಿ ಕಳಿಸ್ತಾವು, ಅದ್ರ ಮರಿಗಳಿಗೆ ಏನೂ ಆಗ್ಬಾರ್ದು ಅಂತ. ನೋಡ್ರಿ ಉತ್ತಮವಾದ ಗಾಳಿನ ಒಳಗ್ ಕಳಿಸ್ತಾವು. ವೈಜ್ಞಾನಿಕ ಜೀವನ ನೋಡ್ರಿ, ಎಸಿ ರೂಮ್ನಾಗ ಅಂತ ಹೇಳಿ. ಹೌದು ಸರ್, ಅವು ಕೂಡ ಈ ಕೆಲಸ ಮಾಡ್ತಾವೆ. ಅವ್ರ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೇಕು ಅನ್ನೋದು ಅವ್ರದೊಂದು ಉದ್ದೇಶ. ಜೊತೆಗೆ ಈಗ ಏನೋ ಜೀವನ ಜೇನುಳ ನೋಡಿ ಕಲಿಬೇಕು ನಾವು, ಜೇನು ನೋಡಿ ಕಲಿಬೇಕು ಸರ್. ಜೊತೆಗೆ ಈಗ ಒಳಗಡೆ ಯಾವ್ದೋ ಒಂದೆರಡು ಜೇನ್ ಮರಿಗಳು ತೀರ್ಕಂತು ಅಥವಾ ಸತ್ತು, ಇಮಿಡಿಯೇಟ್ ಆಗಿ ಕೆಲವು ಕೆಲಸಗಾರ ನೊಣಗಳು ಅದನ್ನ ತೆಗೆದು ಇಮಿಡಿಯೇಟ್ ಆಗಿ ಗೂಡಿಂದ ತಗೊಂಬಂದು ದೂರದಲ್ಲಿ ಎಸಿತಾ ಇರ್ತಾವ. ನಾವ್ ಅದನ್ನ ನೋಡ್ಬೋದು. ಅಂದ್ರೆ ಸ್ವಚ್ಛತೆ ನೋಡ್ರಿ, ಗೂಡಿನಲ್ಲಿ ನಾವು ಸ್ವಚ್ಛತೆ ಇದ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ. ಇದು ಒಂದು ಅಂದ್ರೆ ಒಂದು ಸಂಘ ಜೀವನದೊಳಗ ಯಾವ ರೀತಿ ಒಬ್ರಿಗೊಬ್ರು ಸಹಕಾರ ಆಗ್ತದೆ. ಹಾ ಸರ್, ಜೊತೆಗೆ ನಾವ್ ಅಲ್ಲೇ ನಿಂತು ಇನ್ನೂ ಸ್ವಲ್ಪ ಅಬ್ಸರ್ವ್ ಮಾಡಿದ್ವಿ ಅಂದ್ರ, ಕೆಲಸಗಾರ ನೊಣಗಳು ಊಟ ಅದ್ರ ಕಾಲಲ್ಲಿ ತರ್ತಾ ಇರ್ತಾವ. ಪರಾಗರೇಣುಗಳನ್ನ ಬೌಲ್ಟರ ಮಾಡಿ ಬರೋದು ಹೋಗೋದು ಬರೋದು ಹೋಗೋದು. ಕೆಲವು ಜೇನು ನೊಣಗಳು ಖಾಲಿ ಹೋಗ್ತಿರ್ತಾವು ಅಂದ್ರ ಅವು ಹೊಟ್ಟೆ ಒಳಗೆ ಜೇನುತುಪ್ಪ ತರ್ತಾ ಇರ್ತಾವು. ಇನ್ನೊಂದಿಷ್ಟು ಕೆಲವು ಕಾಲಲ್ಲಿ ಪರಾಗರೇಣುಗಳು ತಗೊಂಡ್ ಬಂದು ಅಲ್ಲಿ ಸ್ಟಾಕ್ ಮಾಡ್ತಾವ ಸರ್. ನಾವ್ ಹೆಂಗ ನಮ್ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ ಆಸ್ತಿ ಮಾಡ್ತಾ ಇರ್ತೀವಿ, ಅದೇ ರೀತಿ ಇವು ಕೂಡ ಆ ಜೇನುತುಪ್ಪನ ಒಂದ್ ಕಡೆ ಶೇಖರಣೆ ಮಾಡ್ತಾವು, ಈ ಪರಾಗರೇಣುಗಳನ್ನ ಒಂದ್ ಕಡೆ ಶೇಖರಣೆ ಮಾಡ್ತಾವ. ಸಡನ್ ಆಗಿ ಮಳೆಗಾಲ ಬಂದ್ಬಿಡ್ತು, ಅತಿ ಚಳಿಗಾಲ ಬಂತು, ಅತಿ ಬೇಸಿಗೆ ಬಂತು, ಆ ಟೈಮಲ್ಲಿ ಸ್ಟಾಕ್ ಮಾಡಿದ್ದು ಊಟಗಳನ್ನ ತಗೊಂಡು ಮತ್ತೆ ಮರಿಗಳಿಗೆ ತಿನ್ನಿಸ್ತಾ ಇರ್ತಾವ. ಇದು ಒಂದು ನಾವು ನೋಡಿ ಕಲಿಯೋದು, ನಾವು ನಿಸರ್ಗದ ನೋಡಿ ಕಲಿಯುವಂತ ನಿಸರ್ಗ. ಈಗ ಹವ್ಯಾಸ ರೈತ ಬಾಂಧವರು ಇದನ್ನ ರೂಢಿ ಮಾಡ್ತಾವ ಮಾಡ್ಬೇಕು ಅಂತ ಅನಿಸ್ತದ. ನಮ್ಮ ತೋಟದಲ್ಲಿ ಹೋದ್ವಿ ಅಂದ್ರೆ ಅದೊಂದೇನೋ ಅಂದ್ರೆ ಮನಸ್ಸಿಗೆ ಬೇಕಷ್ಟು ಬೇಜಾರಾದಾಗ ಈ ತರ ಸಂಘ ಜೀವನ ನೋಡ್ಲಿಕ್ಕೆ ಅನುಕೂಲ ಆಗುತ್ತೆ. ನಾವ್ ಹೆಂಗ್ ವೈಜ್ಞಾನಿಕವಾಗಿ ಅವು ಹುಳಗಳ ಜೀವನ ಮಾಡ್ತಾ ಇವನ್ನ ನಾವು ನೋಡಿ ನಮ್ಮ ಜೀವನದಲ್ಲಿ ಬದಲಾವಣೆ ಮಾಡ್ಕೋಬಹುದು. ಡಾಕ್ಟರ್ ಸುಭಾಷ್ ಕಂದಕುರ್ ಅವ್ರೆ, ಈ ಜೇನು ಸಾಕಾಣಿಕೆಗೆ ಬೇಕಾದಂತ ಯೋಗ್ಯವಾದ ಸ್ಥಳ, ಯಾಕಂದ್ರೆ ಎಲ್ಲವನ್ನೇ ಮಾಡಕ್ಕಾಗುದಿಲ್ಲ, ಒಂದಿಷ್ಟು ನಾವು ಸ್ಥಳಗಳನ್ನ ನೋಡ್ಬೇಕಾಗುತ್ತೆ, ಮತ್ತೆ ಅದು ಹೆಂಗೆ ಅನುಕೂಲ ಆಗ್ತದೆ ಅದನ್ನೆಲ್ಲ ವಿಚಾರ ಮಾಡ್ಬೇಕಾಗ್ತದೆ. ಅದನ್ನು ವಿವರವಾಗಿ ಹೇಳ್ಬೋದಾ, ಯಾವ್ದು ಯೋಗ್ಯವಾದ ಸ್ಥಳ ಸರ್? ಈಗ ಬಹಳ ಸಿಂಪಲ್ ಆಗಿ ಸಂಕ್ಷಿಪ್ತವಾಗಿ ಹೇಳ್ಬಿಡೋಣ. ಇಲ್ಲೇನಾಗ್ತೈತಿ, ಬಹಳಷ್ಟು ರೈತ ಬಾಂಧವರು ಏನ್ ಮಾಡ್ತಾರ, ಒಂದು ಎರಡು ದಿನ ಟ್ರೈನಿಂಗ್ ತಗೊಂತಾರ, ಇಲ್ಲ ಬೇರೆ ರೈತರಿಂದ ಏ ನಾನು ಜೇನು ಸಾಕಾಣಿಕೆ ಮಾಡಿದ್ದೆ, ಇಷ್ಟು ಜೇನು ತುಪ್ಪ ತೆಗೆದಿದ್ದೀನಿ, ಹಿಂಗ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಇದು ಕೇಳೋದ್ರಿಂದ ಪ್ರಚೋದಿತನೆಗೊಂಡು ನಾನು ಹಂಗ ಬಾಕ್ಸ್ ತಂದಿಟ್ಬಿಡ್ಬಾರ್ದು ಸರ್. ಇಲ್ಲೇನಾಗ್ತೈತಿ, ನಾವು ಬಾಕ್ಸ್ ತಂದಿಟ್ರೆ ಅಥವಾ ಜೇನು ಗೂಡು ತಂದಿಟ್ರೆ ಆ ಸ್ಥಳ ಯೋಗ್ಯನಾ ಅನ್ನೋದು ಒಂದು ಸ್ವಲ್ಪ ಪರಿಶೀಲನೆ ಮಾಡ್ಕೋಬೇಕು. ಈ ಪರಿಶೀಲನೆ ಮಾಡೋಕೆ ಏನೇನು ನೋಡ್ಬೇಕು ಅಂದ್ರೆ, ಒಂದು, ನಾವು ಇರ್ತಕ್ಕಂಥ ಜಾಗದಲ್ಲಿ ಅತಿ ಹೆಚ್ಚು ಔಷಧಿ ಸಿಂಪರಣೆ ಮಾಡ್ತಾ ಇರಬಾರ್ದು. ಈ ನಮ್ಮ ಬೆಳೆಗಳು ಇರ್ತಾವೆ, ಆ ಬೆಳೆಗಳಲ್ಲಿ ನಾವು ರೆಗ್ಯುಲರ್ ಆಗಿ ಸ್ಪ್ರೇ ಮಾಡ್ತಾ ಇದೀವಿ ಕೆಮಿಕಲ್ಸ್ ಕೀಟಗಳ ನಿಯಂತ್ರಣ ಮಾಡಕಂದ್ರೆ, ಇದು ಏನ್ ಮಾಡ್ತೈತಿ, ನಮ್ಮ ಜೇನು ನೊಣಕ್ಕೆ ಹಾನಿ ತರ್ತೈತಿ. ಜೊತೆಗೆ ನಾವು ಎಲ್ಲಿ ಜೇನು ಕೃಷಿ ಮಾಡ್ಬೇಕಂತ ಇದೀವಿ ಆ ಭಾಗದಲ್ಲಿ ವರ್ಷ ಪೂರ್ತಿ ಉತ್ತಮ ಹೂವಿನ ಲಭ್ಯತೆ ಇರಬೇಕು. ಈ ಹೂವಿನ ಲಭ್ಯತೆ ಇದ್ರೆ ಏನಾಗ್ತೈತಿ, ಆ ಜೇನು ನೊಣಕ್ಕ ವರ್ಷ ಪೂರ್ತಿ ಆಹಾರ ದೊರೆಯುತ್ತೆ. ಆಹಾರ ದೊರೀಬೇಕಂದ್ರೆ ಹೂವಿನ ಲಭ್ಯತೆ ಬೇಕು. ಅದು ನಮ್ಮ ಬೆಳೆಗಳಾಗಿರ್ಬೋದು ಅಥವಾ ಈ ಕಾಡು ಗಿಡಗಳಾಗಿರ್ಬೋದು, ಯಾವುದೇ ಗಿಡಮರಗಳಾಗಿರ್ಬೋದು, ಒಟ್ಟಿನಲ್ಲಿ ವರ್ಷ ಪೂರ್ತಿ ಕನಿಷ್ಠ ಒಂದು 7-8 ತಿಂಗಳು ಹೂವಿನ ಲಭ್ಯತೆ ಬಹಳ ಪ್ರಮುಖ ವಹಿಸ್ತೈತಿ. ಜೊತೆಗೆ ಈ ಹೂವಿನಲ್ಲಿ ನಮಗೆ ಮಕರಂದ ಸಿಗಂತ ಹೂಗಳು ಇರಬೇಕು, ಜೊತೆಗೆ ಪರಾಗರೇಣುಗಳು ಸಿಗಂತ ಹೂ ಇರಬೇಕು. ಯಾಕಂದ್ರೆ ಎರಡು ಇದ್ರೆ ಮಾತ್ರ ಅದರ ಊಟ ಪರಿಪೂರ್ಣ ಆಗ್ತೈತಿ. ಜೊತೆಗೆ ಇವೆರಡರ ಜೊತೆಗೆ ಆ ಸುತ್ತಲಿನ ಪರಿಸರದಲ್ಲಿ ಉತ್ತಮ ನೀರಿನ ಲಭ್ಯತೆ ಇರಬೇಕು. ಪರಿಸರ ಜಾಸ್ತಿ ಕಲುಷಿತ ಆಗಿರಬಾರ್ದು, ಅಲ್ಲಿ ಸುತ್ತಮುತ್ತಲ ನೀರಿನ ವ್ಯವಸ್ಥೆ ಚೆನ್ನಾಗಿರ್ಬೇಕು. ಕೆರೆ ಇರ್ಬೋದು, ನದಿ ಇರ್ಬೋದು, ಅಥವಾ ನಮ್ಮ ಬೋರ್ವೆಲ್ ಇರ್ತಾವ ತೋಟಗಳಲ್ಲಿ ಅದರ ಹೊಂಡಗಳ ನೀರಿಂದಿರ್ಬೋದು, ಕಲುಷಿತ ನೀರು ಇರಬಾರ್ದು. ಉತ್ತಮ ನೀರಿದ್ರೆ ಏನಾಗ್ತೈತಿ, ಯಾಕಂದ್ರೆ ಈ ಜೇನುನೊಣಗಳು ಯಾವಾಗ ಯಾವಾಗ ತಮ್ಮ ಗೂಡಲ್ಲಿ ಸ್ವಲ್ಪ ಹೀಟ್ ಅನಿಸ್ತೈತಿ, ಕಾವು ಬರ್ತೈತಿ, ಅವಾಗ ಕೆಲವು ಜೇನುನೊಣಗಳು ನೀರಿನ ಅಂಶ ತಗೊಂಡೋಗಿ ಅಲ್ಲೇ ಗೂಡಲ್ಲಿ ಸಿಂಪರಣೆ ಮಾಡ್ತಿರ್ತಾವೆ. ಅಂದ್ರೆ ತಂಪು ಮೇಂಟೈನ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಆಮೇಲೆ ಅವಕ್ಕೂ ಕುಡಿಯೋಕ್ಕೂ ಕೂಡ ಯೋಗ್ಯವಾದ ನೀರು ಬೇಕು. ಇದು ಒಂದು ನೆಕ್ಸ್ಟ್ ಪಾಯಿಂಟ್. ಅದ್ರ ಜೊತೆಗೆ ನಾವು ಜೇನುನೊಣಗಳ ಬಾಕ್ಸ್ ಎಲ್ಲಿಡ್ಬೇಕಂತ ಇದೀವಿ, ಅಲ್ಲೇ ತಂಪಾದ ನೆರಳಿನ ಪ್ರದೇಶ ಇರಬೇಕು. ಆ ನೆರಳು ಜೊತೆಗೆ ಬೆಳಗ್ಗೆ ಸಾಯಂಕಾಲ ಸ್ವಲ್ಪ ಸೂರ್ಯನ ಕಿರಣಗಳು ಬೀಳ್ತಿರ್ಬೇಕು, ಮಧ್ಯಾಹ್ನ ಜಾಸ್ತಿ ಬಿಸಿಲಿನ ಟೈಮ್ದಲ್ಲಿ ನೆರಳಿನ ವಾತಾವರಣ ಇರಬೇಕು. ಈ ತರ ಇರೋದ್ರಿಂದ ಆ ಹುಳಗಳು ದಿನಪೂರ್ತಿ ಆಕ್ಟಿವ್ ಆಗಿ ತಮ್ಮ ಕೆಲಸಗಳನ್ನ ನಿರ್ವಹಿಸ್ತಾ ಇರ್ತಾವೆ. ಇವೆಲ್ಲದರ ಜೊತೆಗೆ ನಾವೆಲ್ಲಿ ಬಾಕ್ಸ್ ಇಡ್ತಾ ಇರ್ತೀವಿ ಅದರ ಸುತ್ತಮುತ್ತಲ ಔಷಧಿ ಸಿಂಪರಣೆ ಸ್ವಲ್ಪ ನಿಲ್ಲಿಸಬೇಕು, ಸ್ವಲ್ಪ ಪ್ರಮಾಣದಲ್ಲಿ ಆದರೂ ಬಿಟ್ಟಿರ್ಬೇಕು. ಯಾಕಂದ್ರೆ ಯಾವಾಗಲೂ ಔಷಧಿ ಮುಕ್ತ ಆಹಾರ ಸಿಗ್ತಾ ಇರ್ಬೇಕು. ಸ್ವಲ್ಪ ಆ ಭಾಗದಲ್ಲಿ ತೆಂಗಿನ ಮರ ಇರ್ಬೋದು ಅಥವಾ ಯಾವ ದೊಡ್ಡ ದೊಡ್ಡ ಗಿಡಗಳಿದ್ರೆ ಸಾಕು, ಅದಕ್ಕೆ ನಡೀತೈತಿ, ಆ ಗಿಡಗಳಿಗೆ ಹೋಗಿ ಆಹಾರ ಕಲೆಕ್ಟ್ ಮಾಡ್ತಾವೆ. ಜೊತೆಗೆ ನಾವೆಲ್ಲಿ ಬಾಕ್ಸ್ ಇಡ್ತೀವಿ ಆ ಬಾಕ್ಸ್ ಇಡೋ ಜಾಗದಲ್ಲಿ ಮಂಗಗಳ ಕಾಟ, ಯಾವುದು ದನಗಳ ಕಾಟ ಅಥವಾ ಪ್ರಾಣಿಗಳ ಕಾಟ ಅಥವಾ ಯಾವುದೋ ಈ ದಾರಿ ಹೋಗ್ರ ಮನುಷ್ಯರ ಕಾಟ